ಇರಬೇಕು ಅಂತ ಹೇಳ್ತೀರಿ? ಅಂದ್ರೆ 10-12 12 ಇರಬಹುದು. ದ್ವಿದಳ ಧಾನ್ಯಗಳಿಗೆ 9%, ಎಣ್ಣೆಕಾಳುಗಳಿಗೆ 10% ಈ ರೀತಿಯಾಗಿ ಒಂದು ಇದೆ ಅಂದಾಜಾಗಿ ಆ ಒಂದು ಮಟ್ಟದಲ್ಲಿದ್ರೆ ಒಳ್ಳೇದು ಅಂತೀರಿ. ಹೌದು ಸರ್. ಇನ್ನು ಮುಖ್ಯವಾಗಿ ತೇವಾಂಶದ ಪರೀಕ್ಷೆ ನಂತರ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಪ್ರಭಾವ ಬೀರುವಂತದ್ದು ಮೊಳಕೆ ಪ್ರಮಾಣದ ಪರೀಕ್ಷೆ. ಹೌದೌದು ಸರ್. ಇದರಲ್ಲಿ ಹೇಗೆ ತಾವು ಈ ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡ್ತೀರಿ ಅಂತ? ಸರ್, ಈ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾವು ಭೌತಿಕ ಶುದ್ಧತೆ ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡಿ ಅದರಿಂದ ಬಂದಿರುವಂತಹ ಶುದ್ಧ ಬೀಜನ ನಾವು ಬೇರ್ಪಡಿಸಿ ಸೆಪರೇಟ್ ಆಗಿ ಇಟ್ಟಿರ್ತೀವಿ. ಆ ಬೇರ್ಪಡಿಸಿದಂತಹ ಶುದ್ಧ ಬೀಜದಿಂದ ನಾವು ಮೊಳಕೆ ಪ್ರಮಾಣ ಪರೀಕ್ಷೆಯನ್ನ ಮಾಡ್ತೇವೆ. ಈ ಮೊಳಕೆ ಪ್ರಮಾಣದ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಎಷ್ಟೊಂದು ಮಾಧ್ಯಮಗಳನ್ನ ಉಪಯೋಗಿಸ್ತೀವಿ ಸರ್. ಅಂದ್ರೆ ಯಾವ್ಯಾವ ಮಾಧ್ಯಮಗಳನ್ನು ಬಳಸ್ಕೊಳ್ತೀರಿ? ನಾವು ಸಾಮಾನ್ಯವಾಗಿ ಪೇಪರ್ ಉಪಯೋಗಿಸ್ತೀವಿ, ಅಂದ್ರೆ ಪೇಪರ್ ಮೇಲೆ ಮತ್ತೆ ಪೇಪರಿನ ಮಧ್ಯೆ ಇಟ್ಟು ಪರೀಕ್ಷೆ ಮಾಡುವಂತದ್ದು, ಮತ್ತೆ ಮರಳನ್ನು ಕೂಡ ಒಂದು ಮಾಧ್ಯಮವಾಗಿ ನಾವು ಉಪಯೋಗಿಸ್ತೇವೆ. ಇಲ್ಲಿ ನಾವು ಪ್ರಯೋಗಾಲಯದಲ್ಲಿ ನಾವು ಒಂದು ಫಿಲ್ಟರ್ ಪೇಪರ್ ಅಥವಾ ಕ್ರಾಫ್ಟ್ ಪೇಪರ್ ಅಂತೀವಿ, ಅದನ್ನ ಉಪಯೋಗಿಸ್ತೀವಿ. ಇದು ಬೀಜದ ಗಾತ್ರದ ಮೇಲೆ ನಾವು ಯಾವ ಮಾಧ್ಯಮ ಅಂತ ನಾವು ನಿರ್ಧರಿಸ್ತೀವಿ. ಈಗ ಪೇಪರ್ ಮೇಲೆ ಮಾಡುವಂತದ್ದು ಸಾಮಾನ್ಯವಾಗಿ ಸಣ್ಣ ಬೀಜ, ಉದಾಹರಣೆಗೆ ರಾಗಿ, ಸೆಣಬು, ಬದನೆ ಇಂತಹ ಬೆಳೆಗಳನ್ನೆಲ್ಲ ನಾವು ಪೇಪರಿನ ಮೇಲೆ ನಾವು ಫಿಲ್ಟರ್ ಪೇಪರ್ನ ಉಪಯೋಗಿಸಿ ಪರೀಕ್ಷೆ ಮಾಡ್ತೀವಿ. ಮತ್ತೆ ಪೇಪರಿನ ಮಧ್ಯದಲ್ಲಿ ಸಾಮಾನ್ಯವಾಗಿ ಮಧ್ಯಮ ಗಾತ್ರದ ಬೀಜವನ್ನ ನಾವು ಪರೀಕ್ಷೆ ಮಾಡ್ತೇವೆ. ಅದಕ್ಕೆ ಗೋಧಿ, ಸಜ್ಜೆ, ಬಿಳಿ ಜೋಳ ಅಥವಾ ಇತರ ದ್ವಿದಳ ಧಾನ್ಯಗಳನ್ನ ಕೂಡ ಈ ಮಾಧ್ಯಮದಲ್ಲಿ ಪರೀಕ್ಷೆ ಮಾಡ್ತೇವೆ. ಮರಳು ಮಾಧ್ಯಮನ ನಾವು ಸಾಮಾನ್ಯವಾಗಿ ದಪ್ಪ ಗಾತ್ರದ ಬೀಜಕ್ಕೆ ಉಪಯೋಗಿಸ್ತೀವಿ ಸರ್. ಇಲ್ಲಿ ಒಂದು ಅಂಶ ಏನು ಅಂತಂದ್ರೆ, ರೈತರು ಕೂಡ ತಮ್ಮ ಇಲ್ಲಿರುವಂತಹ ಬೀಜದ ಮೊಳಕೆ ಪ್ರಮಾಣವನ್ನ ತಾವೇ ಪರೀಕ್ಷೆ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ, ತಮ್ಮಲ್ಲಿ ಮನೆಯಲ್ಲಿ ದೊರೆಯುವಂತಹ ಪೇಪರ್ ಅಥವಾ ಅದೇ ಯಾವ್ದಾದ್ರು ಕಾಟನ್, ಹತ್ತಿ ಬಟ್ಟೆ ಏನಾದ್ರೂ ತೆಳುವಾಗಿರುವಂತಹ ಬಟ್ಟೆ ಅದನ್ನ ಉಪಯೋಗಿಸಬಹುದು. ಮತ್ತೆ ಮರಳನ್ನ ಉಪಯೋಗಿಸಿ ತಮ್ಮಲ್ಲಿ ಶೇಖರಿಸಿಡುವಂತಹ ಅವರೇ ಬೆಳೆದಿರುವಂತಹ ಧಾನ್ಯಗಳನ್ನ ಕಾಳನ್ನ ಅವರು ಮೊಳಕೆ ಪ್ರಮಾಣ ಪರೀಕ್ಷೆನ ಮಾಡ್ಕೋಬಹುದು ಸರ್. ಈಗ ಮುಖ್ಯವಾಗಿ ಈ ಕಾಗದವನ್ನ ಬಳಸಿ ಮಾಡುವಂತ ಪರೀಕ್ಷೆ ಅಂತಂದ್ರೆ ಅದನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ, ವಿಧಾನ ಹೇಗೆ ಅಂತೀರಿ? ಕಾಗದನ ಉಪಯೋಗಿಸ್ಬೇಕು ಅಂತಂದ್ರೆ, ಈಗ ನಾವು ಪ್ರಯೋಗಾಲಯದಲ್ಲಿ ಕ್ರಾಫ್ಟ್ ಪೇಪರ್ನ ಉಪಯೋಗಿಸ್ತೀವಿ. ಅದನ್ನ ನೀರಿನಲ್ಲಿ ನೆನೆಸಿಟ್ಟು ಅದು ಪರಿಪೂರ್ಣವಾಗಿ ನೀರಿನಲ್ಲಿ ನೆಂದ ಮೇಲೆ ಆಮೇಲೆ ಆ ನೀರನ್ನ ಸೆಪರೇಟ್ ಮಾಡಿ ಆ ಪೇಪರ್ ಮೇಲೆ ಒಂದೊಂದೇ ಬೀಜನ ಸುಮಾರು ನಾವು 400 ಬೀಜನ ಅಲ್ಲಿ ಎಣಿಸಿ ಇಟ್ಟು, ಯಾಕೆಂತಂದ್ರೆ 400 ಬೀಜ ತಗೊಂಡಾದ್ಮೇಲೆ ಅದಿಟ್ಟು 400ಕ್ಕೆ ಎಷ್ಟು ಮೊಳಕೆ ಬಂತು ಅಂತ ನಾವು ಅದನ್ನ ಶೇಕಡವಾರು ಆಮೇಲೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೀಜದ ಸಂಖ್ಯೆ ಜಾಸ್ತಿ ಆದಾಗೆ ಫಲಿತಾಂಶ ಬಹಳಷ್ಟು ಚೆನ್ನಾಗಿ ಬರುತ್ತೆ. ಅಂದ್ರೆ ಸರ್, ಇದು ನಾವು ಇಷ್ಟ ಅಂತ ಒಂದು ರೂಲ್ಸ್ ಇದೆ ಸರ್, ಇಂಟರ್ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಅಸೋಸಿಯೇಷನ್ ಅಂತ, ಅವರ ಬಿಡುಗಡೆ ಮಾಡಿರುವಂತಹ ರೂಲ್ಸ್ ಅನ್ವಯ ನಾವು ಮಾನದಂಡಗಳನ್ನ ನಾವು ಅನುಸರಿಸ್ತಿದೀವಿ. ಅದ್ರ ಪ್ರಕಾರ ಅವರು ಇಂತಿಂತದೇ ಬೀಜಗಳಿಗೆ ಇಷ್ಟು ಬೀಜ ನಾವು ಪರೀಕ್ಷೆ ಮಾಡಬೇಕು, ಇಷ್ಟು ಉಷ್ಣಾಂಶದಲ್ಲೇ ಮಾಡಬೇಕು ಅಂತ, ಮತ್ತೆ ಮೊಳಕೆ ಎಣಿಕೆನ ನೀವು ಯಾವ್ಯಾವತ್ ಮಾಡಬೇಕು, ಯಾವತ್ ತಗೋಬೇಕು ಅಂತೆಲ್ಲ ಅವರು ನಮಗೆ ಮಾನದಂಡಗಳನ್ನ ಕೊಟ್ಟಿದ್ದಾರೆ ಸರ್. ಅದರಲ್ಲಿರೋ ಹಾಗೇನೆ ನಾವು ಅನುಸರಿಸ್ತೀವಿ. ಈಗ ಮುಖ್ಯವಾಗಿ ತಾವು ಹೇಳಿದಾಗೆ ಒಂದು 400 ಬೀಜವನ್ನ ತೆಗೆದುಕೊಂಡು ಆ ಕಾಗದ ಮೇಲೆ ಇಡ್ತೀರಾ, ಅವನ್ನ ಸಾಲ್ನಲ್ಲಿ ಜೋಡಿಸಬೇಕಾಗತ್ತೆ. ಹೌದು ಸರ್. ಆಮೇಲೆ ಏನು ವಿಧಾನ ಮುಂದುವರಿಸಬೇಕಾಗುತ್ತೆ? 4ನೇ ದಿನ ನಾವು ಮೊದಲನೇ ಎಣಿಕೆನ ರಾಗಿಯಲ್ಲಿ ತಗೋತೀವಿ, ಮತ್ತೆ ಕೊನೆ ಅಂತಿಮ ಎಣಿಕೆನ 8ನೇ ದಿನ ತಗೋತೀವಿ ಭತ್ತದಲ್ಲಿ. ಭತ್ತದಲ್ಲಿ ಇದು 5ನೇ ದಿನ ಮೊದಲನೇ ಎಣಿಕೆ ತಗೊಂಡ್ರೆ 14 ದಿನದವರೆಗೂ ಅದನ್ನ ನಾವು ಕಾಯ್ದಿದ್ದು ಕೊನೆ ಎಣಿಕೆನ 14ನೇ ದಿನ ತಗೋತೀವಿ. ಸರಿ, ಈಗ ಕಾಗದದಲ್ಲಿ ಮೇಲೆ ಬೀಜಗಳನ್ನ ಇಡ್ತೀವಿ. ಹೌದು. ಅಂದ್ರೆ ಆ ಬೀಜಗಳನ್ನ ನೆನೆಸಿ ಇಡಬೇಕಾಗತ್ತ? ಬೀಜಗಳನ್ನ ಅಂತಂದ್ರೆ ಸರ್, ಅದು ಬೀಜದ ಕವಚ ಏನಾದ್ರೂ ದಪ್ಪ ಇದ್ದ ಪಕ್ಷದಲ್ಲಿ ಅದು ನೀರು ಬೇಗನೆ ಹೀರ್ಕೊಳ್ತಾ ಇಲ್ಲ ಅಂತ ನಮ್ಗನ್ಸಿದ್ರೆ ಅದು ಬೀಜದ ಗುಣಧರ್ಮ ನಮಗ್ ಮೊದಲೇ ಗೊತ್ತಿರುತ್ತೆ. ಸೊ ಅಂತಹ ಬೀಜಗಳನ್ನ ಮಾತ್ರ ನೀರಲ್ಲಿ ನೆನೆಸಿ ಆಮೇಲೆ ಹಾಕ್ತಿವಿ. ಇಲ್ಲ ಅಂತಂದ್ರೆ ಒಣಗಿರೋ ಬೀಜನ್ನೇ ಪೇಪರ್ ಮೇಲೆ ಹರಡಿ 400 ಬೀಜನ ನಾವು ಎಣಿಸಿ ಅದರಲ್ಲಿ ಲೈನ್ಗೆ ಜೋಡಿಸಿಡ್ತೀವಿ ಸರ್. ಆಮೇಲೆ ಇದನ್ನ ನಾವು ಟವಲ್ ತರ ಸುತ್ತಬಿಟ್ಟು ಇನ್ಕ್ಯುಬೇಟರ್ ಒಳಗಡೆ ಇಡ್ತೀವಿ ಸರ್. ಅದು ಮೊಳಕೆ ಬರೋದಕ್ಕೆ ಒಂದು ಹಿತಕರವಾದ ಉಷ್ಣಾಂಶ ಮತ್ತು ತೇವಾಂಶವನ್ನ ಆರ್ದ್ರತೆ ಎನ್ನ ಅದು ಒದಗಿಸುತ್ತೆ. ಸೊ ಈಗ ನಮ್ಮ ರೈತರು ಈ ಕಾಗದದ ಪದ್ಧತಿ ಅನುಸರಿಸಬೇಕು ಅಂದ್ರೆ ಅವ್ರು ಎಲ್ಲಿ ಇಡಬೇಕಾಗತ್ತೆ? ಅಂದ್ರೆ ಸಾಧಾರಣವಾಗಿ ಬಚ್ಚಲು ಮನೆ ಎಲ್ಲಿ ತೇವಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಕಡೆ ಇಡೋದಕ್ಕೆ ಹೇಳ್ತಾರೆ. ಹೌದು ಸರ್, ಅಂತಂದ್ರೆ ಇದು ಅವರು ಹೊರಗಡೆ ಇಟ್ಟಿರೋದ್ರಿಂದ ತೇವಾಂಶ ಬೇಗ ಆರಿ ಹೋಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ತೇವಾಂಶಕ್ಕೆ ಅನುಕೂಲವಾಗಿರುವಂತಹ ವಾತಾವರಣದಲ್ಲಿ, ತಂಪಾದ ವಾತಾವರಣದಲ್ಲಿ ಇಟ್ಟರೆ ಬೇಗ ಮೊಳಕೆ ಬರುತ್ತೆ. ಅದನ್ನ ತೆಗೆದು ಅವಾಗವಾಗ ಸ್ವಲ್ಪ ನೀರು ಉಣಿಸ್ತಾ ಇದ್ರೆ ಆ ಪದ ಇದಕ್ಕೆ ಹೌದು ನೀರು ಚಿಮುಕಿರ್ತೀವಲ್ಲ ಟವಲ್ಲಿಗೆ, ಮತ್ತೆ ಪೇಪರ್ ಉಪಯೋಗಿಸಿದ್ರೆ ಪೇಪರ್ಗೂ ಅಷ್ಟೇ ಸ್ವಲ್ಪ ನೀರು ಅವಾಗವಾಗ ಚುಮಕಿಸ್ತಾ ಇದ್ರೆ ಅದಕ್ಕೆ ತೇವಾಂಶನ ಒದಗಿಸುತ್ತೆ. ಸೊ ಈ ಮೆಥಡ್ ಇಂದನೂ ಕೂಡ ರೈತರು ಅಂದ್ರೆ ತಾವು ತಿಳಿಸಿದಾಗೆ ಅದು ಆ ಬೆಳೆಗಳ ಆಧಾರದ ಮೇಲೆ ಎರಡು ಸಾರಿ ಅವರು ನೋಡಿ ಅದನ್ನು ಪರಿಶೀಲಿಸಬೇಕು. ನಾವು ಪ್ರಯೋಗಾಲಯದಲ್ಲಿ ಆತರ ನೋಡ್ತೀವಿ. ರೈತರು ಬೇಕಂದ್ರೆ ಅಂದ್ರೆ ಒಂದು ಸಾಮಾನ್ಯವಾಗಿ ಅವ್ರಿಗೆ ಯಾವ ಬೆಳೆಗೆ ಎಷ್ಟು ದಿನಕ್ಕೆ ನೋಡ್ಬೇಕು ಅಂತ ಒಂದು ಐಡಿಯಾ ಇರೋದಿಲ್ಲ. ಬಟ್ ಅವ್ರಿಗೆ ಈಗ ಭೂಮಿಯಲ್ಲಿ ಹಾಕಿದಾಗ ಅವ್ರಿಗೆ ಅನುಭವ ಇರುತ್ತೆ. ಈಗ ಒಂದು ಬೆಳೆ ಹಾಕಿದ್ಮೇಲೆ ಅದು 4ನೇ ದಿನಕ್ಕೆ 5ನೇ ದಿನಕ್ಕೆ ಮೊಳಕೆ ಬರುತ್ತೆ ಅಂತ ಆ ಅಂದಾಜಿನ ಮೇಲೆ ಅವರು ಒಂದು ವಾರದವರೆಗೂ ಅದನ್ನ ನೋಡಿ ಪ್ರತಿದಿನ ಸ್ವಲ್ಪ ತೆಗೆದು ನೋಡಿ, ಅಂದ್ರೆ 2-3 ದಿನ ಆದ್ಮೇಲೆ ತೆಗೆದು ನೋಡಿ ಒಂದು ವಾರದವರೆಗೂ ನೋಡ್ತಾ ಇದ್ರೆ ಎಷ್ಟು ಬಂದಿದೆ ಮೊಳಕೆ ಅಂತ ತಿಳ್ಕೊಬಹುದು. ಇನ್ನ ಮರಳಿನ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತಿದೆ? ಆ ಮರಳನ್ನ ನಾವು ಇಲ್ಲಿ ಸಾಮಾನ್ಯವಾಗಿ ನಾವು ಪ್ರಯೋಗಾಲಯದಲ್ಲಿ ಉಪಯೋಗಿಸಬೇಕಾದ್ರೆ 0.5 ರಿಂದ 0.85 mm ಗಾತ್ರ ಇರುವಂತಹ ಚೆನ್ನಾಗಿ ಜರಡಿ ಹಿಡ್ದಿರೋ ಮರಳನ್ನ ನಾವು ಪರೀಕ್ಷೆಗೆ ಉಪಯೋಗಿಸ್ತೀವಿ. ರೈತರು ಸ್ವಲ್ಪ ನುಣ್ಣಗಿರುವಂತಹ ಒಂದು ಮರಳನ್ನ ತಗೊಂಡು ಜರಡಿ ಹಿಡಿದು ಜರಡಿ ಹಿಡಿದು ಅದನ್ನ ಬಳಸಬಹುದು. ಮೊದಲೇ ಅದಕ್ಕೆ ಸ್ವಲ್ಪ ನೀರು ಮಿಶ್ರ ಮಾಡಿಕೊಂಡು ಆಮೇಲೆ ಅದರಲ್ಲಿ ಲೈನ್ಗೆ ಮೊಳಕೆ ಪರೀಕ್ಷೆ ಮಾಡುವಂತ ಬೀಜನ ಅದರಲ್ಲಿ ಬಿತ್ತನೆ ಮಾಡಿದ್ರೆ ಬಿತ್ತನೆ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಚಿಮುಕಿಸ್ತಾ ಇರಬೇಕು. ಹೌದು ಸರ್, ತೇವಾಂಶ ಇದನ್ನ ಸ್ವಲ್ಪ ಬಿಸಿಲಲ್ಲಿ ಕೂಡ ಇಟ್ಟರು ಅವಾಗವಾಗ ನೀರು ಹಾಕಿದ್ರೆ ಸಾಕು, ಮಾಡ್ಕೋಬಹುದು. ಅಂದ್ರೆ ಬೆಳೆ ಆಧಾರದ ಮೇಲೆ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಅದನ್ನ ನೋಡ್ಕೊಂಡು ಎಷ್ಟು ಬೀಜ ಹಾಕಿದ್ರು ಎಷ್ಟು ಮೊಳಕೆ ಬಂದಿದೆ ಅಂತ ನೋಡ್ಕೊಂಡು ಅವ್ರು ನಿರ್ಧರಿಸಬಹುದು. ಇದೆಲ್ಲದರ ಜೊತೆಗೆ ರೈತರು ತಾವು ಖರೀದಿ ಮಾಡಿದಂತಹ ಬಿತ್ತನೆ ಬೀಜನ ತಮ್ಮ ಮನೆ ಹತ್ರನೇ ಯಾವ್ದಾದ್ರು ಸ್ವಲ್ಪ ಜಾಗದಲ್ಲಿ ಒಂದು 4-5 ಸಾಲ ತೆಗೆದು ಒಂದ್ ಸಾಲಲ್ಲಿ 100-100 ಬೀಜ ಅಂತ ಹಾಕಿ ಲೆಕ್ಕ ಇಟ್ಕೊಂಡು ಆ 100 ಬೀಜಕ್ಕೆ ಎಷ್ಟು ಮೊಳಕೆ ಬಂತು, ಸೊ ಆ 400 ಬೀಜಕ್ಕೆ ಇಷ್ಟು ಬಂದಿದೆ, ಒಂದ್ 4-5 ಲೈನ್ ಹಾಕ್ದಾಗ ಎಷ್ಟೆಷ್ಟು ಮೊಳಕೆ ಬಂದಿದೆ ಅಂತ ಅದ್ರ ಅಂದಾಜಿನ ಮೇಲೆ ತಿಳ್ಕೊಂಡು ಆಮೇಲೆ ಅದನ್ನ ಬಿತ್ತನೆ ಕೂಡ ಉಪಯೋಗಿಸಬಹುದು. ಇನ್ನ ಈ ಮೊಳಕೆ ಪ್ರಮಾಣದ ವಿಶ್ಲೇಷಣೆಯನ್ನ ಹೇಗೆ ಮಾಡಲಾಗುತ್ತೆ, ಇದೇ ಬಹಳ ಮುಖ್ಯವಾದ್ದು. ಹೌದು ಸರ್, ಈಗ ನಾನು ಆಗ್ಲೇ ಹೇಳಿದೆ ಇದಕ್ಕೆ ಒಂದೊಂದು ಪೇಪರ್ ಮೇಲೂ ನಾವು 100-100 ಬೀಜನ ಇಡ್ತೇವೆ. ಈ 100 ಬೀಜಗಳಿಂದ ಬೆಳೆದ ಮೊಳಕೆನ ನಾವು ಆಯಾ ಬೀಜ ಬೆಳೆಗಳಿಗೆ ಅನುಗುಣವಾಗಿ ಸಾಮಾನ್ಯವಾಗಿ ನಾವು 5 ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂತಂದ್ರೆ ಕ್ರಮಬದ್ಧವಾಗಿ ಬಂದಂತಹ ಮೊಳಕೆ, ಇದು ಸರಿಯಾದ ರೀತಿಯಲ್ಲಿ ಬೇರು ಮತ್ತು ಕಾಂಡದ ಬೆಳವಣಿಗೆ ಹೊಂದಿರುವಂತಹ ಮೊಳಕೆ, ಮತ್ತೆ ವಿಕೃತ ಮೊಳಕೆ ಅಂತೀವಿ ಇನ್ನೊಂದು. ಬೇರು ಮತ್ತೆ ಕಾಂಡ ಅಥವಾ ಯಾವುದೇ ಒಂದು ಭಾಗ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಇಲ್ದಿರೋ ಮೊಳಕೆನ ನಾವು ವಿಕೃತ ಮೊಳಕೆ ಅಂತೀವಿ. ಮತ್ತೆ ತಾಜಾ ಮೊಳಕೆ ಒಡೆಯುವ ಬೀಜಗಳು, ಇವು ತೇವಾಂಶ ಹೀರ್ಕೊಂಡಿದ್ರು ಮೊಳಕೆ ಒಡೆಯದೆ ಇನ್ನೂ ಚೆನ್ನಾಗಿ ಕಾಣುವ ಬೀಜಗಳ ತರಾನೇ ಇರುತ್ತೆ. ಸಾಧಾರಣವಾಗಿ ಭತ್ತ ಮತ್ತು ರಾಗಿ ಬೆಳೆಗಳಲ್ಲಿ ಈ ತರ ಗುಣವನ್ನ ಹೊಂದಿರುವಂತಹ ಬೀಜವನ್ನ ನಾವು ನೋಡಬಹುದು. ಅಂತಂದ್ರೆ ತೇವಾಂಶ ಹೀರ್ಕೊಂಡಿದ್ರು ಮೊಳಕೆನೆ ಒಡೆಯಲ್ಲ. ಮತ್ತೆ ಇನ್ನೊಂದು ವರ್ಗ ಏನು ಅಂದ್ರೆ ಗಟ್ಟಿ ಬೀಜಗಳು, ತೇವಾಂಶ ಹೀರ್ಕೊಳ್ಳಲು ಸಾಧ್ಯನೇ ಇರೋದಿಲ್ಲ ಈ ಬೀಜಗಳಿಗೆ. ಅಂತಂದ್ರೆ ಅದರದ್ದು ಬೀಜದ ಕವಚ ಗಟ್ಟಿಯಾಗಿರುತ್ತೆ. ಮತ್ತೆ ಇಂತಹ ಗಟ್ಟಿ ಬೀಜಗಳು ಸಾಧಾರಣವಾಗಿ ದ್ವಿದಳ ಧಾನ್ಯಗಳಲ್ಲಿ ಅಂದ್ರೆ ಕಾಳುಗಳು ಇರುತ್ತಲ್ಲ ಅಂತ ವರ್ಗದ ಬೀಜಗಳಲ್ಲಿ ನಾವು ನೋಡಬಹುದು. ಮತ್ತೆ ಕೊಳೆತ ಬೀಜಗಳು ಅಂತೀವಿ, ಈ ಕೊಳೆತ ಬೀಜಗಳು ಗಟ್ಟಿಯಾಗಿ ಉಳಿಯದೆ ಮೊಳಕೆನೂ ಬರದೆ ಸುಮ್ನೆ ಕೊಳ್ತೋಗಿರುತ್ತೆ, ಇದನ್ನ ಕೊಳೆತ ಬೀಜಗಳು ಅಂತ. ಈ ರೀತಿ 5 ವರ್ಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ಹೌದು, ಶೇಕಡಾವಾರು ಪ್ರಮಾಣ ಎಷ್ಟಿದೆ ಅಂತ. ಆಮೇಲೆ ಪರೀಕ್ಷಾ ವರದಿಯನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ತಾವು ಕೊಡ್ತೀರಿ. ಹೌದು, ಜೊತೆಗೆ ತಾವು ಮೊದಲೇ ತಿಳಿಸಿದಾಗೆ ಈ ತಳಿ ಶುದ್ಧತೆಯ ಪರೀಕ್ಷೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆ ತಳಿಗೆ ಇರುವಂತ ಗುಣಗಳನ್ನ ಅದರಲ್ಲಿ ನೋಡ್ತೀರ ನೀವು? ಹೌದು ಸರ್, ವಿಶೇಷವಾಗಿ ಇದು ಬಹಳ ಒಂದ್ ರೀತಿ ವಿಶೇಷವಾದ ಪರೀಕ್ಷೆ ಅಂತ ಹೇಳಬಹುದು. ಹೌದು ಸರ್, ಇಲ್ಲಿ ಶುದ್ಧತೆ ಕಡಿಮೆ ಇದ್ದ ಪಕ್ಷದಲ್ಲಿ ನಾವು ಇದನ್ನ ನಾವು ರೈತರಿಗೆ ವಿತರಣೆ ಮಾಡೋದಿಲ್ಲ. ರೈತರಿಗೆ ಅಥವಾ ಯಾವ್ದಾದ್ರು ಈಗ ಪ್ರೈವೇಟ್ ಕಂಪನಿಯವರು ಏನಾದ್ರೂ ಸೀಟ್ ತಗೊಳ್ತಾ ಇದ್ರೆ ಅವ್ರಿಗೂ ಕೂಡ ಯಾರಿಗೂ ಕೊಡೋದಿಲ್ಲ, ಈ ವಿತರಣೆ ಮಾಡೋದಿಲ್ಲ. ಯಾಕೆಂತಂದ್ರೆ ಅವರು ಭೂಮಿಯಲ್ಲಿ ಬೆಳೆದಾದ್ಮೇಲೆ ಆ ಬೆಳೆಗೆ ಸಂಬಂಧಪಟ್ಟಿದ್ದ ಬೆಳೆ ಬಿಟ್ಟು ಬೇರೆ ಯಾವ್ದಾದ್ರು ಬೆರಕೆ ಗಿಡಗಳು ಇದ್ದಂತ ಪಕ್ಷದಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ತಳಿ ಶುದ್ಧತೆ ಕಡಿಮೆ ಇದ್ರೆ ಅದು ಅನುವಂಶಿಕ ಶುದ್ಧತೆ ಏನಾದ್ರೂ ಕಡಿಮೆ ಇದ್ದ ಪಕ್ಷದಲ್ಲಿ ನಾವು ಅದನ್ನ ಬೀಜನ ವಿತರಣೆ ಮಾಡ್ಲಿಕ್ಕೆ ಕೊಡೋದಿಲ್ಲ. ಇದು ಹೇಗ್ ಮಾಡೋದು ಅಂತಂದ್ರೆ, ನಮ್ಮ ಬೀಜದ ರಾಶಿಗಳಲ್ಲಿ ತಳಿ ಶುದ್ಧತಾ ಪ್ರಮಾಣವನ್ನು ತಳಿ ಶುದ್ಧತೆ ಪರೀಕ್ಷೆಯಿಂದ ನಾವು ವಿಶ್ಲೇಷಣೆ ಮಾಡ್ತೀವಿ. ಇಲ್ಲೂ ಸಹ ನಾವು ಒಟ್ಟು ಬೀಜದ ರಾಶಿಯಿಂದ ನಿಗದಿತ ರೀತಿಯಲ್ಲಿ ತೆಗೆಲಾದಂತಹ ಬೀಜ ಮಾದರಿಗೆ ನಾವು ಒಂದು ಗುಪ್ತ ಸಂಖ್ಯೆಯನ್ನ ನೀಡಿ ತಳಿ ಶುದ್ಧತಾ ಪರೀಕ್ಷಾ ಕೇಂದ್ರದಲ್ಲಿ ಶಿಫಾರಸು ಮಾಡಿರುವಂತಹ ಎರಡು ಭಾಗಗಳಲ್ಲಿ ಬಿತ್ತನೆ ಮಾಡ್ತೀವಿ. ಪ್ರತಿ ಮಾದರಿಯಲ್ಲಿ ಕನಿಷ್ಠ ಇಲ್ಲೂ ಕೂಡ 400 ಗಿಡಗಳನ್ನ ನಿಗದಿತ ಹಂತದಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಬಾಹ್ಯ ಗುಣಧರ್ಮಗಳ ಆಧಾರದ ಮೇಲೆ ತಳಿ ಶುದ್ಧತೆಯನ್ನ ನಿರ್ಧರಿಸ್ತೀವಿ. ಅಂದ್ರೆ ಒಟ್ಟಾರೆ ಇದು ಒಂದು ವಿಶೇಷವಾದ ಪರೀಕ್ಷೆ ಅಂತಾನೆ ಹೇಳಬಹುದು ಸರ್. ಸಾಮಾನ್ಯವಾಗಿ ಇಲ್ಲಿ ಮೂಲ ಬೀಜ ಆದ್ರೆ 99%, ಪ್ರಮಾಣಿತ ಬೀಜ ಆದ್ರೆ ನೇರ ತಳಿಯಲ್ಲಿ 98%, ಸಂಕರಣ ತಳಿ ಆದ್ರೆ 95%. ಇದರಲ್ಲೂ ಕೂಡ ಈ ಸಂಕರಣ ತಳಿಯಲ್ಲಿ ಪ್ರಮಾಣಿತ ಬೀಜದ ಸಂಕರಣ ತಳಿಗಳಲ್ಲಿ ಈಗ ಹತ್ತಿಯಲ್ಲಿ ಇದು 90% ಇದೆ, ಅಂದ್ರೆ 90%. ಸಂಕರಣ ಹರಳು ಅಂದ್ರೆ ಕ್ಯಾಸ್ಟರ್ ಅಲ್ಲಿ ಇದು 85%. ಮುಖ್ಯವಾಗಿ ಒಂದ್ಸರಿ ನಾವು ಬೀಜದ ಪರೀಕ್ಷೆ ಮಾಡಿಕೊಂಡಾದ್ಮೇಲೆ ಈ ಬೀಜದ ಸಂಗ್ರಹಣೆ ಮತ್ತು ಶೇಖರಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಈ ಒಂದು ಸಂಗ್ರಹಣೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ನಾವು ಬೇರೆ ಧಾನ್ಯಗಳನ್ನು ಶೇಖರಣೆ ಮಾಡೋದಕ್ಕಿಂತನೂ ಹೆಚ್ಚು ಒಂದು ಮುತುವರ್ಜಿಯಿಂದ ಬೀಜಗಳನ್ನು ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಮುಂದಿನ ಬೆಳೆಯ ಭವಿಷ್ಯವನ್ನು ನಿರ್ಧರಿಸುವಂಥದ್ದು ಈ ಬೀಜ ಅಂತ ಹೇಳ್ಬೋದು. ಮುಖ್ಯವಾಗಿ ಬೀಜ ಸಂಗ್ರಹಣೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತೆ? ಹೌದು ಸರ್, ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡೋದಕ್ಕಿಂತ ಮೊದಲು ಇಲ್ಲಿ ನಾವು ಬೀಜ ಸಂಗ್ರಹಣೆನ ನಾವು ಬೀಜ ಪರೀಕ್ಷೆಯಲ್ಲಿ ಪಾಸ್ ಆಗಿರುತ್ತಲ್ಲ, ಉತ್ತೀರ್ಣವಾಗಿರುತ್ತಲ್ಲ, ಅಂತ ಬೀಜದ ರಾಶಿಯನ್ನ ಮಾತ್ರ ನಾವು ಇಲ್ಲಿ ಸಂಗ್ರಹಣೆ ಮಾಡ್ತೀವಿ. ಅದೇನಾದ್ರೂ ಉತ್ತೀರ್ಣವಾಗಿಲ್ಲ ಅದರಲ್ಲಿ ಬೀಜ ಪರೀಕ್ಷೆಯಲ್ಲಿ ಅಂತಂದ್ರೆ ಅಂತ ರಾಶಿಯನ್ನ ನಾವು ಧಾನ್ಯಕ್ಕೆ ಉಪಯೋಗಿಸ್ಲಿಕ್ಕೆ ನಾವು ಕಳಿಸಬಹುದು, ಬಳಕೆ ಮಾಡಬಹುದು. ಅಂದ್ರೆ ಬೀಜೋಪಚಾರ ಮಾಡಿರಲ್ಲ, ಅದಕ್ಕಿಂತ ಮೊದಲೇ ಅದನ್ನ ನಾವು ಧಾನ್ಯಕ್ಕೆ ಕೂಡ ಉಪಯೋಗಿಸಿ ಬಳಸ್ಕೋಬಹುದು. ಈಗ ಸಂಗ್ರಹಣೆ ಮಾಡೋಕ್ಕಿಂತ ಮೊದಲು ನೀವ್ ಹೇಳ್ದಂಗೆ ಬೀಜೋಪಚಾರ ಮಾಡ್ಲೇಬೇಕು ಸರ್. ಬೀಜೋಪಚಾರ ಮಾಡೋದ್ರಿಂದ ನಾವು ನಾಣ್ಣುಡಿನೇ ಇದೆಯಲ್ಲ ಸರ್, ಬೀಜೋಪಚಾರಕ್ಕೆ ಮನ್ನಣೆ, ಬೆಳೆಗೆ ಪೀಡೆಗಳಿಂದ ರಕ್ಷಣೆ ಅಂತ. ಅದನ್ನ ಮಾಡೋದ್ರಿಂದ ನಮ್ಗೆ ಬೆಳೆಗೆ ಸಿಂಪಡಿಸಬೇಕಾಗಿರುವಂತಹ ಕೀಟ ಮತ್ತು ಶಿಲೀಂಧ್ರ ನಾಶಕಗಳ ಪ್ರಮಾಣವನ್ನು ನಾವು ಕಡಿತಗೊಳಿಸಬಹುದು, ಮತ್ತು ದಾಸ್ತಾನಿನಲ್ಲಿ ಏನಾದರೂ ಕೀಟಗಳ ಹಾವಳಿ ಇದ್ರೆ ಅದನ್ನ ಕೂಡ ನಾವು ಬೀಜೋಪಚಾರದಿಂದ ತಪ್ಪಿಸಬಹುದು. ಈ ಬೀಜ ಮತ್ತು ಮಣ್ಣಿನಲ್ಲಿ ರೋಗದ ಸೋಂಕು ಗಿಡಕ್ಕೆ ಏನಾದರೂ ತಗಲದಂತೆ ನಾವು ಬೀಜೋಪಚಾರದಿಂದ ತಡೆ ಹಿಡಿಯಬಹುದು, ಅದೊಂದು ರಕ್ಷಣೆಯನ್ನ ಒದಗಿಸಬಹುದು ಅಂತೀರಿ. ಸಾಕಷ್ಟು ಇದರಿಂದ ಅನುಕೂಲವಾಗುತ್ತೆ. ಅಂದ್ರೆ ಸಾಧಾರಣವಾಗಿ ಯಾವ್ಯಾವ ರಾಸಾಯನಿಕಗಳನ್ನ ಬಳಸ್ಕೋಬಹುದು ಅಂತೀರಿ ಬೀಜೋಪಚಾರಕ್ಕೆ? ಬೀಜೋಪಚಾರಕ್ಕೆ ನಾವು ಕೀಟನಾಶಕಗಳು ಮತ್ತೆ ಶಿಲೀಂಧ್ರ ನಾಶಕಗಳನ್ನ ಬಳಸಬಹುದು. ಸಾಮಾನ್ಯವಾಗಿ ಥೈರಾಮ್ ಮತ್ತೆ ಮೆಲಾಥಿಯಾನು, ಬ್ಯಾರಿಸ್ಟಿನು, ಇಮಿಡಾಕ್ಲೋಪ್ರಿಡ್ ಇವೆಲ್ಲವನ್ನು ಕೂಡ ಪ್ರತಿ ಕೆಜಿಗೆ 2 ಗ್ರಾಂನಂತೆ ನಾವು ಬೀಜೋಪಚಾರಕ್ಕೆ ಬಳಸಬಹುದು ಸರ್. ಇನ್ನು ಈ ಬೀಜ ಸಂಗ್ರಹಣೆಗೆ ನಾವು ಏನೇನು ಪರಿಕರಗಳನ್ನು ಬಳಸ್ಕೋಬಹುದು ಅಂತೀರಿ? ಬೀಜ ಸಂಗ್ರಹಣೆಗೆ ನಮ್ಗೆ ಸಾಮಾನ್ಯವಾಗಿ ಬಟ್ಟೆ ಚೀಲಗಳು ಮತ್ತೆ ಅಲ್ಯೂಮಿನಿಯಂ ಪದರದ ಕವರ್ಗಳು, ಪ್ಲಾಸ್ಟಿಕ್ ಚೀಲಗಳು ಮತ್ ಇವನ್ನೆಲ್ಲ ನಾವು ಬಳಸಿ 8-10 ತಿಂಗಳವರೆಗೂ ಕೂಡ ಬೀಜವನ್ನ ಸಂಗ್ರಹಣೆ ಮಾಡಬಹುದು. ಮತ್ತೆ ಈ ಸಾಂಪ್ರದಾಯಿಕ ಪರಿಕರಗಳನ್ನ ಕೂಡ ನಾವು ಬಳಸಬಹುದು. ರೈತರು ಈಗಾಗಲೇ ಅದನ್ನೆಲ್ಲ ಬಳಸ್ತಿದ್ದಾರೆ. ಅಗೇವು, ವಾಡೆ, ಗುಮ್ಮಿ, ಕಣಜ, ಒಡ್ಲು, ಪಾನ್ಕ, ಅಂದ್ರೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಹೆಸರಿಂದ ಹೌದು, ಗಲ್ಗ, ಪೆಂಡಿ, ಈ ತರ ಎಲ್ಲಾ ರೀತಿಯಲ್ಲೂ ಇವೆಲ್ಲ ಸಾಂಪ್ರದಾಯಿಕ ಪರಿಕರಗಳು. ಇವೆಲ್ಲದ್ರನ್ನು ಉಪಯೋಗಿಸಿ ನಾವು ಬೀಜವನ್ನ ಸಾಮಾನ್ಯವಾಗಿ ಅಲ್ಪಾವಧಿಯಿಂದ ದೀರ್ಘಾವಧಿವರೆಗೂ ಕೂಡ ಸಂಗ್ರಹಣೆ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಬಿತ್ತನೆ ಬೀಜದ ಪರೀಕ್ಷೆ ಮತ್ತು ಸಂಗ್ರಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆಜೆ ಸೌಮ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9964444412. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9964444412. ತುಂಬ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಬಿತ್ತನೆ ಬೀಜದ ಗುಣಮಟ್ಟದ ಪರೀಕ್ಷೆ ಮತ್ತು ಬೀಜ ಸಂಗ್ರಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಬಿತ್ತನೆ ಬೀಜ ಪರೀಕ್ಷೆ ಮತ್ತು ಸಂಗ್ರಹಣೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೀಜ ತಾಂತ್ರಿಕತೆಯ ತಜ್ಞರಾದ ಡಾಕ್ಟರ್ ಕೆಜೆ ಸೌಮ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಸಂದರ್ಶಿಸಿದ್ದವರು ಪಿಎಂ ಜಗದೀಶ್. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೂಮಿ ಸಿದ್ಧತೆ, ಬಿತ್ತನೆ ಮತ್ತು ನಾಟಿ ಯಂತ್ರಗಳನ್ನು ಕುರಿತು ಕೃಷಿ ಇಂಜಿನಿಯರ್ ಡಾಕ್ಟರ್ ಎಂ ಚೌಡರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪುನಃ ಭೇಟಿಯಾಗೋಣ. ಕೃಷಿರಂಗ ಈವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, ಜಿವಿ ನಿರ್ಮಲಾ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳದಿದ್ದೀರಿ. 7:00 to 7:34 ಹಾಗೂ 7:45 ರಾತ್ರಿ 8:00 ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಿಕ್ಕ ಅಳುವಾರದಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನಕಾವೇರಿ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು. ಇಂದಿನ ಕಾರ್ಯಕ್ರಮದ ವಿಷಯ ಕೇಂದ್ರ ಸರ್ಕಾರದ ಕೃಷಿ ಕಲ್ಯಾಣ ಯೋಜನೆಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ರಾತ್ರಿ 9:05 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಅನರ್ಘ್ಯ ಮಹೇಶ್. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 9:20 ಮಕ್ಕಳ ಗೀತೆಗಳನ್ನು ಕೇಳದಿದ್ದೀರಿ. 9:30 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದ್ವಾನ್ ಬೋನಲ್ ಶಂಕರ್ ಪ್ರಕಾಶ್ ಅವರಿಂದ ವೀಣಾವಾದನವನ್ನು ಕೇಳಬಹುದು. ಶ್ರೋತೃಗಳೇ, ಇವಿಷ್ಟು ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನೀವು ಕೇಳದಿರುವ ಕಾರ್ಯಕ್ರಮಗಳು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ 11:30 ಕೇಳಿ